ಸಹನಾಭವತು ಸಹನೋ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವೇಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಘಟಾದಿಷು ಪ್ರಲೀನೇಷು ಘಟಾದಿಷು ಪ್ರಲೀನೇಷು ಘಟಾಕಾಶಾದಯೋ ಯಥಾ ಘಟಾಕಾಶಾದಯೋ ಯಥಾ ಆಕಾಶೇ ಸಂಪ್ರಲೀಯಂತೆ ಆಕಾಶೇ ಸಂಪ್ರಲೀಯಂತೆ ತದ್ಜೀವ ಇಹಾತ್ಮನಿ ತದ್ವಜ್ಜೀವ ಇಹಾತ್ಮನಿ. ಘಟಾದಿಷು ಪ್ರಲೀನೇಷು ಘಟಾದಿಷು ಪ್ರಲೀನೇಷು ಘಟಾಕಾಶಾದಯೋ ಯಥಾ ಘಟಾಕಾಶಾದಯೋ ಯಥಾ ಆಕಾಶೇ ಸಂಪ್ರಲೀಯಂತೆ ಆಕಾಶೇ ಸಂಪ್ರಲೀಯಂತೆ ತದ್ವಜ್ಜೀವ ಇಹಾತ್ಮನಿ ತದ್ವಜ್ಜೀವ ಇಹಾತ್ಮನಿ. ಜೀವಾತ್ಮರು ಮಾತ್ರ ಇಂಥ ಪ್ರಶ್ನೆಗಳನ್ನು ಎತ್ತಿಕೊಳ್ಳುವುದು ಸಹಜ. ಎಂಥ ಪ್ರಶ್ನೆ ಅಂದರೆ, ಜೀವನು ಹೇಗೆ ಹುಟ್ಟಿದ, ಜೀವಾತ್ಮರನ್ನು ಯಾರು ಹುಟ್ಟಿಸಿದ್ರು, ಅವರು ಕೇಳಿದ ಪ್ರಶ್ನೆಗಳ ಸೈಕಾಲಜಿಯ ಆಧಾರದಲ್ಲಿ ಅವರವರಿಗೆ ಬೇರೆ ಬೇರೆ ಉತ್ತರಗಳನ್ನು ಪಡ್ಕೊಳ್ಳುವ ಸಾಧ್ಯತೆ. ಅವರ ಸೈಕಾಲಜಿ ಬೇಕಾದ್ರೆ ಭಗವಂತನು ಜೀವಾತ್ಮನ ಸೃಷ್ಟಿ ಮಾಡಿದ, ಮತ್ತೊಬ್ಬರ ಸೈಕಾಲಜಿ ಬೇಕಾದ್ರೆ ಭಗವಂತನು ಚೈತನ್ಯನೇ ಜೀವಾತ್ಮನು ಚೈತನ್ಯನೇ, ಆದ್ದರಿಂದ ಭಗವಂತನು ತನ್ನ ಒಂದು ಅಂಶವನ್ನು ಕಳಿಸಿಕೊಟ್ಟು ಅದನ್ನು ಜೀವಾತ್ಮ ಅಂತ ಕರೀತಾರೆ. ಇವೆಲ್ಲ ಏನು ಹೇಳಿಕೆಗಳು ಲಭ್ಯವಾಗ್ತವೆ, ಇವುಗಳು ಅವರವರ ಸೈಕಾಲಜಿ ಮೇಲೆ ಅವರವರಿಗೆ ಉತ್ತರಗಳು ಲಭ್ಯ ಆಗ್ತವೆ. ಉಪನಿಷತ್ ಅಧ್ಯಯನದಲ್ಲಿ ಇವು ಯಾವುಗಳಿಗೂ ವಿರೋಧ ಇಲ್ಲ, ಆದರೆ ಇವುಗಳ ಜೊತೆ ಕಾಂಪ್ರಮೈಸ್ ಮಾಡ್ತದೆ. ಒಂದು ವಿಷಯದಲ್ಲಿ ಸೂಕ್ಷ್ಮವಾಗಿ ನಾವು ಕಾಂಪ್ರಮೈಸ್ ಮಾಡಿದರೆ ಪೂರಾ ಶಾಸ್ತ್ರಕ್ಕನೇ ಆಘಾತ. ಪೂರಾ ಶಾಸ್ತ್ರಗಳಿಗೆ ಶಾಸ್ತ್ರ ಅನರ್ಥಕ್ಕೆ ಅಂತ ಸಿದ್ಧ. ನಮಗೆ ಶಾಸ್ತ್ರ ಸಾರ್ಥಕ್ಯ ಆಗುವ ಬದಲು ಏನಾಯ್ತದೆ, ಅನರ್ಥಕ್ಯ. ಗುರು ಶಿಷ್ಯ ಪರಂಪರೆಗೆ ಆಧಾರವಾಗ್ತದೆ. ಪರಮ ಪುರುಷಾರ್ಥವಾದಂತಹ ಮೋಕ್ಷಕ್ಕೆ ಕುಂದು ಬರ್ತದೆ, ಟಾರ್ಗೆಟ್ ಕನ್ಫ್ಯೂಷನ್ ಆಗಿಬಿಡ್ತದೆ. ಈಗ ಅನೇಕ ಆಘಾತಗಳು ಉಂಟಾಗುವ ಸಾಧ್ಯತೆ ಇದೆ, ಹೀಗಾಗಿ ನಾವು ಕಾಂಪ್ರಮೈಸ್ ಮಾಡೋದಿಲ್ಲ. ಇನ್ನೂ ಸ್ಪಷ್ಟವಾಗಿದೆ ಹೋದ್ರೆ ಇನ್ನೊಂದು ನಾಲ್ಕು ಸಲ ಅಧ್ಯಯನ ಮಾಡಿ, ಮತ್ತೂ ನಿಮ್ಗೆ ಅರ್ಥ ಆಗಲ್ಲ ಅಂದ್ರೆ ಇನ್ನೊಂದು 10 ಜನ್ಮ ವೇಟ್ ಮಾಡಿ, ಯಾಕಂದ್ರೆ ಇದಕ್ಕೆ ವಾಪಸ್ ಅಂತೂ ಇಲ್ಲ. ನೀ ಎಷ್ಟು ಮಾಡಿಯೋ ಅಷ್ಟು ನೀ ಇದ್ದೇ ಇರ್ತೀಯ, ಅದರ ಮುಂದಿನ ಪ್ರಯಾಣ ಶುರುವಾಗ್ತದೆ. ಫೈನ್, ವಂಡರ್ಫುಲ್, ನಿಮ್ಮ ಲಾಸ್ ಎಲ್ಲಿದೆ? ಹೀಗಾಗಿ ನಮ್ಮೆಲ್ಲರ ಪರಮ ಪುರುಷಾರ್ಥದ ಸಾರ್ಥಕ್ಕೆ ಎದುರಾಗಿದೆ ಅಂತಂದರೆ ಶಾಸ್ತ್ರವನ್ನು ಯಥಾರ್ಥವಾಗಿ ನಾವು ಗುರುತಿಸುವಲ್ಲಿ ಇದೆ. ಇದಕ್ಕಾಗಿ ಏನು ಮಾಡಬೇಕೀಗ, ಏನು ಹೇಳ್ತಾರೆ,

ಇಲ್ಲಿ ಮೋಹ ಅಂದ್ರೇನು? ಸತ್ಯ ಬುದ್ಧಿ. ಅದು ಗಟ್ಟ ಆಗಿರ್ಬೋದು, ಪಟ್ಟ ಆಗಿರ್ಬೋದು, ಮಟ್ಟ ಆಗಿರ್ಬೋದು, ಬಟ್ಟೆ ಆಗಿರ್ಬೋದು, ಅದು ಮನೆ ಆಗಿರ್ಬೋದು, ವೃಕ್ಷ ಆಗಿರ್ಬೋದು, ಇವುಗಳಲ್ಲಿ ನೀನು ಏನು ಸತ್ಯ ಬುದ್ಧಿ ಅವಧಾರಣ ಮಾಡಿದೆಯೋ ಆವಾಗ ಆತ್ಮ ನೀನು ಸಪರೇಟ್ ಆಗಿಬಿಡ್ತೀಯ. ನಾನು ಈ ಈ ರೂಪಕ್ಕೆ, ಈ ಆಕಾರಕ್ಕೆ ಸೀಮಿತನು, ಈ ಬುದ್ಧಿಗೆ, ಈ ಶಕ್ತಿಗೆ ಸೀಮಿತನು. ಆದರೆ ಈ ಬುದ್ಧಿ, ಈ ಶಕ್ತಿ, ಈ ಕ್ರಿಯೇಟಿವಿಟಿ, ಈ ಕಾರ್ಯಕಲಾಪಗಳು, ಈ ಕ್ರಿಯಾಕರ್ಮಗಳು, ಇವುಗಳನ್ನು ಮೀರಿ ಇನ್ನು ಏನನ್ನೋ ನಡೀತಾ ಇದೆ. ಗುಡುಗು, ಸಿಡಿಲು, ಮಿಂಚು, ಗಾಳಿ, ಬಿರುಗಾಳಿ, ಭೂಕಂಪಗಳು, ವೃಕ್ಷಗಳು, ಹಣ್ಣುಗಳು, ಕಾಯಿಗಳು, ಪಕ್ಷಿಗಳು, ಏನನ್ನೋ ನಡೀತಾ ಇವೆ. ಇವುಗಳ ಬಗ್ಗೆ ನನ್ನ ಧೋರಣೆ ಏನು? ನನ್ನ ಮೇಲೆ ನನ್ನ ಶಕ್ತಿಯನ್ನು ಮೀರಿದ, ನನ್ನ ಬುದ್ಧಿಯನ್ನು ಮೀರಿದ ಇನ್ನೊಂದು ಶಕ್ತಿ ಇದೆ, ಅದನ್ನು ನಾನು ಈಶ್ವರ ಅಂತ ಒಪ್ಕೋತೀನಿ. ಇದು ಇಷ್ಟು ಕಥೆ ಬ್ರಹ್ಮಂದು ಏನು ಜೀವದ್ದು. ಯಾವ ಜೀವ? ತಿಳಿದ ಜೀವನ, ತಿಳಿಯದ ಜೀವ, ತಿಳಿಯದ ಜೀವ. ಹೀಗಾಗಿ ಅವನ ಕಥೆಯನ್ನು ನಾವೀಗ ಅಭ್ಯಾಸ ಮಾಡ್ತಾ ಇದ್ದೀವಿ. ಅವನ ಕಥೆಯಲ್ಲಿ ಏನ್ ಹೇಳ್ತಾರೆ? ಘಟಾದಿಷು ಪ್ರಲೀನೇಶು, ಯಾವಾಗ ಘಟ ಎನ್ನುವ ರೂಪ, ಘಟ ಎನ್ನುವ ಆಕಾರ ಅದು ಒಡೆದೋಗ್ತದೆ, ನಾಶವಾಗಿ ಹೋಗ್ತದೆ, ಕಳಚಿ ಹೋಗ್ತದೆ, ಉಪಾಧಿಯು ಕಳಚಿ ಹೋದಾಗ ಏನಾಗ್ತದೆ? ಆಕಾಶೆ ಸಂಪ್ರಲೀಯಂತೆ ತದ್ವದ್ದು. ಓಕೆ, ಪ್ರಲೀನೇಶು ಘಟಾಕಾಶಾದಯ ಯಥಾ ಘಟಾಕಾಶಾದಯ. ಆ ಘಟವು ಒಡೆದು ಹೋದಾಗ ಅದ್ರ ಜೊತೆ ಜೊತೆನೆ ಘಟಾಕಾಶವು ಹೊರಟೋಗಿರುತ್ತೆ. ಎಲ್ಲಿ ಹೊತ್ತು ಘಟಾಕಾಶ? ಎಲ್ಲಿ ಹೊತ್ತು? ನಾನೇನು ಕೇಳಲ್ಲ ಎಂದು ನನಗೆ. ಘಟವು ನಾಶವಾಗಿ ಹೋದ್ಮೇಲೆ ಘಟಾಕಾಶ ಎಲ್ಲಿ ಹೋಗ್ತದೆ? ಎಲ್ಲಿ ಹೋಗ್ತದೆ? ಎರಡು ಉತ್ತರ, ಬಂದಿದ್ದಿಲ್ಲ, ಹಿಂಗಾಗೋದು ಎಲ್ಲೂ ಹೋಗುತ್ತೆ. ಇನ್ನೊಂದು ಉತ್ತರ, ಘಟಾಕಾಶವು ಮಠಾಕಾಶದಲ್ಲಿ ಒಂದಾಗುತ್ತೆ. ಮಠಾಕಾಶ ಅಂದ್ರೆ ಬಯಲಾಕಾಶ, ಬಯಲಾಕಾಶ ಅಂದ್ರೆ ಮಹಾ ಆಕಾಶ, ಗ್ರೇಟ್ ಸ್ಪೇಸ್. ಒಂದು ಬಟ್ ಎರಡನೇ ಉತ್ತರಗಿಂತ ಈ ಮೊದಲನೇ ಉತ್ತರ ಬೆಸ್ಟ್. ಬಂದೇ ಇಲ್ಲ, ಅಲ್ಲೆಲ್ಲೂ ಹೋಗೋದು. ಇದು ಜ್ಞಾನ ಹೋತು, ಇದು ಫಲ. ಬಂತು, ಇದು ಫಲ. ಫಲ ಅಂತ ಯಾವಾಗ ಹೇಳ್ತಾರೋ, ಕ್ರಿಯಾ ಇರಲಿಕ್ಕೆ ಬೇಕಾದ್ರೆ ಹೇಳಿದ್ರು ಕ್ರಿಯಾ ಕರ್ಮ ಫಲ. ಸೊ ಜೀವಾತ್ಮ ಬಂದಿದ್ನ ಇಲ್ಲ, ಹಾಗ ಜೀವಾತ್ಮ ಶಾಶ್ವತವಾಗಿ ಇದ್ದ ಬಂದಿಲ್ಲ ಅಲ್ಲ, ಅವನು ಇದ್ದವನು, ಇದ್ದವನದು ಶಾಶ್ವತವಾಗಿ ಇದ್ದವನು ಅಂತಾರೆ. ಜೀವಾತ್ಮ ಶಾಶ್ವತವಾಗಿ ಇದ್ದದ್ದಾದ್ರೆ ಜೀವಾತ್ಮನಿಗೆ ಮುಕ್ತಿ ಇದೆಯಾ? ಏಕೆ? ಅವನು ಶಾಶ್ವತವಾದ ದುಃಖಿ, ಶಾಶ್ವತವಾದ ಬದ್ಧ, ಶಾಶ್ವತವಾದ ಮೂರ್ಖ, ಶಾಶ್ವತವಾದ ಗಂಧ, ಶಾಶ್ವತವಾದ ಅಜ್ಞಾನಿ. ಅತಿ ಅಜ್ಞಾನವು ಶಾಶ್ವತವಾಗಿ ಬಿಡ್ತು ಅಂತಂದ್ರೆ ಬಿಡುಗಡೆ ಯಾರಿಗೆ ಬೇಕು? ಬೇಕು ಅಂತ ಅನಿಸ್ಬೇಕಾದ್ರೆ ಯಾಕೆ? ಅದ್ರ ಇಚ್ಛಾ ಆದ್ರೆ ಯಾಕೆ ಮಾಡ್ಬೇಕು? ನಾವು ಬಯಸ್ತೀವಿ ಅಂದ್ಮೇಲೆ ಅದು ನಮ್ಮ ಶಾಶ್ವತ ಲಕ್ಷಣ ಅಲ್ಲ. ಮತ್ತೆ ಯಾರು ಜೀವಾತ್ಮ? ಅಜ್ಞಾನದಿಂದ ಇದ್ದಂಗೆ ಅನಿಸಿತ್ತು, ಅಜ್ಞಾನ ಹೋದಾಗ ಅವನಿಲ್ಲ ಅಂತ ವ್ಯವಹರಿಸ್ತೇವೆ. ಆದ್ರೆ ವಾಸ್ತವಿಕವಾಗಿ ಆತ್ಮನು ಬಂದನೂ ಇಲ್ಲ, ಹೋಗೋದು. ಅದು ಯಥಾ ಘಟಾದಿ ಉತ್ಪತ್ತಿಯ ಘಟಾಕಾಶಾದಿ ಉತ್ಪತ್ತಿ. ಇದು ನಿನ್ನ ಭಾಷೆ ಆಗಿದೆ. 133 ಹಾಂ ತದ್ವತ್ ದೇಹಾದಿ ಸಂಘಾತ ಉತ್ಪತ್ತಿಯ ಜೀವೋತ್ಪತ್ತಿ. ಹೀಗೆ ಘಟದ ಕಾರಣವಾಗಿ ಘಟಾಕಾಶವೋ ಹಾಗೆ ದೇಹದ ಕಾರಣವಾಗಿ ಜೀವಾತ್ಮ. ಆ ದೇಹವು ಯಾವಾಗ ಲಯವಾಗುತ್ತದೆಯೋ ಆವಾಗ ಜೀವಾತ್ಮನು ಲಯವಾಗುತ್ತಾನೆ. ತತ್ ಪ್ರಳಯೇಚ ಜೀವಾನ ಇಹ ಆತ್ಮನಿರ್ಭರ್ಯ ನ ಸ್ವತಃ ಇತ್ಯರ್ಥ. ಅಂತ ಅನುಷ್ಠದ ವಿನಃ ಸ್ವತಃ ಅದು ಹುಟ್ಟಿನೂ ಇಲ್ಲ, ಪ್ರಳಯ ಆಗುವ ಅವಶ್ಯಕತೆಯೂ ಇಲ್ಲ. ಜೀವಾತ್ಮನು ಬಂದಿನೂ ಇಲ್ಲ, ಅವನು ಹೋಗುವ ಅವಶ್ಯಕತೆಯೂ ಇಲ್ಲ. ನಾವೀಗ 134ನೇ ವಚನ ಹೇಳ್ತೀವಿ. ಸರ್ವದೇಹೇಷು ಸರ್ವದೇಹೇಷು ಆತ್ಮ ಏಕತ್ವೇ ಆತ್ಮ ಏಕತ್ವೇ ಏಕಸ್ಮಿನ್ ಏಕಸ್ಮಿನ್ ಜನನ ಮರಣ ಸುಖಾದಿಮತಿ ಜನನ ಮರಣ ಸುಖಾದಿಮತಿ ಆತ್ಮನೇ ಆತ್ಮನೇ ಸರ್ವಾತ್ಮನ ಸರ್ವಾತ್ಮನ ತತ್ ಸಂಬಂಧಂ ತತ್ ಸಂಬಂಧನ ಯಾ ಫಲ ಯಾ ಫಲ ಸಾಂಕರ್ಯಂ ಚ ಸಾಂಕರ್ಯಂ ಚ ಸ್ಯಾತ್ ಸ್ಯಾತ್ ಇತಿಯೇ ಆಹುಃ ಆಹುಃ ವೈದಿನಃ ವೈದಿನಃ ತಾನ್ ಪ್ರತಿ ಇದಮುಚ್ಯತೆ ತಾನ್ ಪ್ರತಿ ಇದಮುಚ್ಯತೆ. ದ್ವೈತಿಗಳು ಏನು ಈ ಕೆಲವು ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ, ಅದರ ಬಗ್ಗೆ ನಾವು ನಿಮಗೆ ಅರಿವನ್ನು ಮೂಡಿಸುವ ಪ್ರಯತ್ನ ಮಾಡ್ತೀವಿ. ಎಕ್ಸಸೈಸ್ ಮಾಡ್ತೀವಿ, ಅವ್ರನ್ನ ದೂಷಣೆ ಮಾಡ್ತೀವಿ ಅನ್ನೋ ವಿಚಾರ ಇಲ್ಲ. ಇದು ಲೆಟ್ ಅಸ್ ನೋ ವಾಟ್ ಇಟ್ ಈಸ್ ಅನ್ನೋದಕ್ಕೆ ಅದು ಏನು ಅಂತ ಗುರುತಿಸೋಣಂತೆ. ಸರ್ವದೇಹ ಒಂದು ಆಕ್ಷೇಪಣೆ ತೆಗೆದಿದೆ. ಸರ್ವದೇಹೇಶು ಆತ್ಮ ಏಕತ್ವೇ, ಎಲ್ಲ ಉಪಾಧಿಗಳಲ್ಲಿ ಎಷ್ಟು ಆತ್ಮ ಇದೆ, ಎಷ್ಟು ಉಪಾಧಿಗಳಿವೆಯೋ ಅಷ್ಟು ಆತ್ಮ. ಒಂದು 1000 ಕೊಡಗಳಲ್ಲಿ ಎಷ್ಟು ನೀರಿವೆ? ಮಂದ ಬುದ್ಧಿ ಉತ್ತರ ಕೊಡ್ತಾರೆ. 1000 ಕೊಡ ಅಂದ್ರೆ 1000 ನೀರಿರ್ತವೆ. ಆವಾಗ ನಾವು ಕೇಳಬೇಕಾಗ್ತದೆ, ನೀರು ಬಹುವಚನೆ ಏನ್ ಹೇಳ್ಬೇಕು? ನೀರು ಏನ್ರಿ, ನೀರಿಗೆ ಬಹುವಚನ, ನೀರಿಗೆ ಬಹುವಚನ ಇಲ್ಲ. ನೀರಿಗೆ ಬಹುವಚನ ಇಲ್ಲ ಅಂದ್ಮೇಲೆ ಅನೇಕ ನೀರು ಹೇಗಾದ್ರು? ಮುಂದಿನ ಪ್ರಶ್ನೆ, ಅನೇಕ ಘಟಗಳು ಅನೇಕ ನೀರುಗಳು ಅನೇಕ ಅನೇಕ ಆದರೂ ನೀನು ಅನೇಕ ನೀರುಗಳು ಅಂದಿದ್ರೆ ಘಟಗಳಲ್ಲಿಯ ಅಭಿಮಾನ, ಉಪಾಧಿಗಳಲ್ಲಿಯ ಮೋಹ, ಈ ವ್ಯಾಮೋಹದಿಂದ ನೀನು ನಿನ್ನನ್ನು ಬಿಡಿಸಿಕೊಳ್ಳಿಕ್ಕಾಗದೇನೆ ಈ ಪ್ರಕಾರವಾದ ಜಗತ್ತಿನ ವ್ಯವಹಾರಗಳನ್ನ ಜನ್ಮ ಜನ್ಮಾಂತರಗಳನ್ನ ಮುಂದುವರ್ಷ ಬಂದೀಯಾ. ಎಲ್ಲ ಫಾರ್ವರ್ಡ್ ಫಾರ್ವರ್ಡ್ ಫಾರ್ವರ್ಡ್ ಫಾರ್ವರ್ಡ್ ಮಾಡಿ ಬಂದಿ ಎಲ್ಲಿ ಎಲ್ಲಿ ಹುಟ್ಕೊಂಡಿದೆ, ಎಲ್ಲಿಂದ ಹುಟ್ಕೊಂಡಿದೆ, ಯಾರು ಹುಟ್ಟಿಸ್ತಾರೆ? ಇವೆಲ್ಲ ಪ್ರಶ್ನೆಗಳು ಅಜ್ಞಾನದಿಂದ ಹೊರಬಂದಿರುವ ಪ್ರಶ್ನೆಗಳು. ಬಿಕಾಸ್ ಒರಿಜಿನಲಿ ಯು ಆರ್ ಇಗ್ನರೆಂಟ್. ಇದನ್ನು 1000 ಸಲ ಸಿದ್ಧ ಮಾಡಿ ಬರ್ತದೆ. ಶಾಸ್ತ್ರದಿಂದ ಅಲ್ಲ, ಸ್ವಾಮೀಜಿಯಿಂದ ಅಲ್ಲ, ಗುರುಗಳಿಂದಲ್ಲ, ನಮ್ಮ ನಮ್ಮ ಅನುಭವಗಳಿಂದಲೇ ಸಿದ್ಧ ಮಾಡಿದರು. ಬೇಸಿಕ್ ಇಗ್ನರೆಂಟ್ ನಾನು, ಅಲ್ಲಿಂದ ಎಲ್ಲ ಪ್ರಾರಂಭ. ನಿನ್ನ ಈ ಭ್ರಮಿತವಾದ ಅಸ್ತಿತ್ವ, ಈ ಉಪಾಧಿಯೇ ನಾನು ಎನ್ನುವ ಭ್ರಮಿತವಾದ ಅಸ್ತಿತ್ವ, ಇದು ಯಾವುದರಿಂದಾಗಿ? ಅಜ್ಞಾನದಿಂದ. ಅದಕ್ಕೆ ಪ್ರಶ್ನೆ, ಸರ್ವದೇಹೇಶು ಆತ್ಮ ಏಕತ್ವೇ, ಎಲ್ಲ ದೇಹಗಳಲ್ಲಿಯೂ ಕೂಡ ಒಬ್ಬನೇ ಆತ್ಮನು ಇದ್ದಾನೆ ಅಂತಾಗಿದ್ದರೆ, ಏಕಸ್ಮಿನ್ ಆತ್ಮನೇ ಜನನ ಮರಣ ಸುಖಾಧಿಮತಿ ಆತ್ಮನೇ, ಆ ಒಬ್ಬ ಒಬ್ಬ ಒಬ್ಬನೇ ಒಬ್ಬ ಆತ್ಮನಿಗೆ ಎಲ್ಲ ದೇಹಗಳಲ್ಲಿ ಒಬ್ಬನೇ ಆತ್ಮನು ಇದ್ದಾನೆ ಅಂತಾಗಿದ್ದರೆ, ಆ ಒಬ್ಬ ಆತ್ಮನಿಗೆ ಜನ್ಮವಾಗಿದ್ದಾದ್ರೂ ಎಲ್ಲ ಆತ್ಮರು ಏಕಕಾಲಿಕ ಜನ್ಮಿಸ, ಒಬ್ಬ ಆತ್ಮನಿಗೆ ಸುಖ ಆಗಿದ್ರೆ ಎಲ್ಲ ಆತ್ಮನು ಸುಖ, ಒಬ್ಬ ಆತ್ಮನಿಗೆ ದುಃಖ ಆಗಿದ್ದರೆ ಎಲ್ಲ ಆತ್ಮರು ದುಃಖ ಬರಬೇಕು. ಅದೇ ಜನನ ಮರಣ ಸುಖಾಧಿಮತಿ ಆತ್ಮನಿ ಸರ್ವಾತ್ಮನ ತತ್ ಸಂಬಂಧ, ಎಲ್ಲ ಆತ್ಮನಿಗೂ ಸಂಬಂಧ. ಒಂದು ಒಬ್ಬ ಆತ್ಮನಿಗೆ ಸುಖ ಆಯಿತು, ಎಲ್ಲನ ಹರಕಿಸಿದ. ಒಬ್ಬನೇ ದುಃಖ ಆಯ್ತು ಏಕಕಾಲದ್ದು, ಎಲ್ಲರ ಕಣ್ಣೊಳಗೂ ನೀವು ಅಸ್ತಿವ ಏನ್ ನೀವು ಮಾತಾಡ್ತೀರಿ ಮತ್ತೆ? ಎಲ್ಲ ಒಬ್ಬನೇ ಆತ್ಮ ಎಲ್ಲ ಬಿಡಿಬಿದ್ದಾನೆ, ಒಳಗೂ ಹೊರಗೂ ತುಂಬಿಕೊಂಡಿದ್ದಾನೆ. ವೆರಿ ಗುಡ್, ಇರ್ಲಿ, ನಾವು ಒಪ್ಪುತ್ತೇವೆ. ನಾನು ನೀವು ನಮ್ಮನ್ನು ಹೆಂಗೆ ರೀ ಮಾಡಿದ್ರು, ನಾವು ನಿಮ್ಗೆ ಮಾಡೋದಿಲ್ಲ. ಆದ್ರೆ ಲಾಜಿಕಲಿ ನಮ್ಗೆ ಕಾಣಿಸ್ತಾ ಇದೆ, ಏನು ಇದೆಲ್ಲೋ ತಪ್ಪಿವಿ ಅಂತ ಅನಿಸ್ತಾ ಇದೆ. ಏನ್ ತಪ್ಪಿವಿ? ಎಲ್ಲ ಉಪಾಧಿಗಳಲ್ಲಿ ಒಬ್ಬನೇ ಆತ್ಮನಿದ್ದದ್ದೇ ಆದರೆ, ಒಬ್ಬ ಆತ್ಮನಿಗೆ ಸುಖ ಆದರೆ ಎಲ್ಲ ಆತ್ಮನಿಗೂ ಸುಖ ಆಗಬೇಕು, ಒಬ್ಬ ಆತ್ಮನಿಗೆ ದುಃಖ ಆದರೆ ಎಲ್ಲ ಆತ್ಮನಿಗೆ ದುಃಖ ಆಗಬೇಕು. ಈ ಪ್ರಕಾರ ಒಬ್ಬ ಆತ್ಮನ ಜನನ ಹುಟ್ಟಿಕೊಂಡಿದ್ದಾದ್ರೆ ಅದೇ ಟೈಮಿಗೆ ಎಲ್ಲ ಹಣ್ಣು, ಓ ಜಾತಕ ಬೇರೆ ಬೇರೆ ಆಗ್ಬೇಕು, ಒಬ್ಬೊಬ್ಬರು ನಕ್ಷತ್ರ ಬೇರೆ ಆಗ್ತದೆ, ಒಬ್ಬರು ರಾಶಿ ಬೇರೆ ಆಗ್ತದೆ, ಒಬ್ಬರು ಅಯ್ಯೋ ರಾಮ ಎಷ್ಟು. ಎಲ್ಲ ಪರ್ಫೆಕ್ಟ್ ಆಗಿರ್ತದೆ, ನಾಡಿ ರಾಕ್ಷಸ್ ನಾಡಿ. ಇವ್ರ ರಾಕ್ಷಸ್ ನಾಡಿ ಏನೇನು ಗೊತ್ತಿದೆ? ನನ್ನ ಜಾತಿದ್ದು ರಾಕ್ಷಸ್ ನಾಡಿ ಅಂತ ಬರಬಾರ್ದು. ಒಬ್ಬೊಬ್ಬರದು ಒಂದೊಂದು ಎಂಗ್ರಿ, ಎಲ್ಲ ಕಡೆ ಒಬ್ಬನೇ ಆತ್ಮ ಇದ್ದಾನ ಅಂತ ಹೇಳ್ತೀರಿ? ಇಷ್ಟೊಂದು ಭೇದಗಳು ಆತ್ಮನಲ್ಲಿ ಯಾಕೆ ಉಟ್ಕೊಂಡು? ನಿಮ್ದೇನಪ್ಪ ಹೇಳಿಕೆ? ನಂದೇನಂದ್ರೆ ಇಷ್ಟೆಲ್ಲ ಆತ್ಮರು ಬೇರೆ ಬೇರೆನೇ ಇದ್ದಾರೆ, ಒಬ್ಬರಿಗೆ ಒಬ್ಬರಿಗೆ ಯಾರೂ ಸಮ ಇಲ್ಲ, ಎಲ್ಲರೂ ಬೇರೆ ಬೇರೆ. ಹೀಗಾಗಿ ದ್ವೈತವೇ ಸತ್ಯಜ್ಞ ಎನ್ನುತ್ತಾರೆ. ಸರ್ವಾತ್ಮನಾಂ ತತ್ ಸಂಬಂಧ ಕ್ರಿಯಾ ಫಲ ಸಾಂಕರ್ಯಂ ಚ ಸ್ಯಾತ್. ಸಾರಿ, ಏನು ದೇಹಾದಿ ಸಂಘಾತ ಉತ್ಪತ್ತಿಯ ಜೀವೋತ್ಪತ್ತಿ ತತ್ ಪ್ರಳಯ ಚ ಜೀವನ ಇಹ ಆತ್ಮನಿ ಪ್ರಳಯ ನ ಸ್ವತಃ ಇತ್ಯರ್ಥ. ಅದು ಆಗಿದೆ, ಜನನ ಮರಣ ಸುಖಾದಿ ಮತ್ತೆ ಆತ್ಮನಿ ಸರ್ವಾತ್ಮನ ತತ್ ಸಂಬಂಧ ಕ್ರಿಯಾ ಫಲ ಸಾಂಕರ್ಯಂ ಚ ಸ್ಯಾತ್ ಇತಿಯೇ ಆಹುಹು ದ್ವೈತಿನಃ. ಯಾರು ಹೇಳಿದಾರಿಗೆ ಏನ್ ಅಭಿಪ್ರಾಯ ಪಡ್ತಾರೆ? ಆ ಎಲ್ಲ ಜೀವರು ಭೇದ ಭೇದ ಭೇದಗಳಿಂದ ಕೂಡಿದ್ದಾರೆ. ಈ ಜೀವರು ಏನು ಭೇದ ಭೇದಗಳನ್ನು ಕೂಡಿದ್ದಾರೋ, ಇದರ ಅರ್ಥ ಏನು? ಎಲ್ಲ ಆತ್ಮರು ಬೇರೆ ಬೇರೆ ಬೇರೆ. ಅದರ ಅರ್ಥ ಏನು? ಒಂದು ಆತ್ಮನಿದ್ದಂತೆ ಒಬ್ಬ ಆತ್ಮ ಇಲ್ಲ. ಅದನ್ನು ಏನು ಸತ್ಯಂ? ದ್ವೈತಂ ಸತ್ಯಂ. ಸರಿ, ಇತಿ. ಇನ್ನು ಈ ದ್ವೈತಿಗೆ ಉತ್ತರ ಕೊಡ್ಬೇಕು, ಹಂಗ ಹೋದ್ರೆ ಯಥೈಕಸ್ಮಿನ್ ಘಟಾಕಾಶೇ, ಯಥೈಕಸ್ಮಿನ್ ಘಟಾಕಾಶೇ ರಜೋ ಧೂಮಾದಿ ಭಿರ್ಯುತೇ, ರಜೋ ಧೂಮಾದಿ ಭಿರ್ಯುತೇ ನ ಸರ್ವೇ ಸಂಪ್ರಯುಜ್ಯಂತೆ, ನ ಸರ್ವೇ ಸಂಪ್ರಯುಜ್ಯಂತೆ ತದ್ವಜ್ಜೀವಾ ಸುಖಾದಿಭಿಃ, ತದ್ವಜ್ಜೀವಾ ಸುಖಾದಿಭಿಃ ಯಥೈಕಸ್ಮಿನ್ ಘಟಾಕಾಶೇ, ಯಥೈಕಸ್ಮಿನ್ ಘಟಾಕಾಶೇ ರಜೋ ಧೂಮಾದಿ ಭಿರ್ಯುತೇ, ರಜೋ ಧೂಮಾದಿ ಭಿರ್ಯುತೇ ನ ಸರ್ವೇ ಸಂಪ್ರಯುಜ್ಯಂತೆ, ನ ಸರ್ವೇ ಸಂಪ್ರಯುಜ್ಯಂತೆ ತದ್ವಜ್ಜೀವಾ ಸುಖಾದಿಭಿಃ, ತದ್ವಜ್ಜೀವಾ ಸುಖಾದಿಭಿಃ. ಎಷ್ಟು ಒಂದು ಚಂದ ಉದಾಹರಣೆಯಿಂದ ಮುಗಿಸಿಬಿಡ್ತಾರೆ ನೋಡ್ರಿ. ಯಥ, ಯಾವ ಪ್ರಕಾರ? ಏಕಸ್ಮಿನ್ ಘಟಾಕಾಶೆ, ಒಂದಾನೊಂದು ಘಟದಲ್ಲಿಯ ಆಕಾಶ, ಒಂದಾನೊಂದು ಘಟದಲ್ಲಿ ಆಕಾಶ ಏನಾಗಿದೆ ಆಕಾಶ ಅಂತ ಹೇಳ್ತಾರೆ ರಜ ಧೂಮಾದಿಭಿ ಕೂಡಿಕೊಂಡಿದೆ ಏನು ಧೂಮಾದಿಭಿ ಯುತೆ ಹೊಗೆ ಧೂಳು ಇತ್ಯಾದಿಗಳಿಂದ ಕೂಡಿದೆ ನೋಡ್ರಿ ಆ ಹೊಗೆ ಆ ಧೂಳು ಆಕಾಶ ಕಂಡುಕೊಂಡಿಲ್ಲ ಗಟ್ಟಕ್ಕೂ ಅನ್ಕೊಂಡಿರ್ಲಿಕ್ಕೆ ಇಲ್ಲ ಅನ್ಕೊಳ್ಳಿಕ್ಕೆ ಬೇಕು ಅಂತೇನಿಲ್ಲ ಯಾಕೆ ಅದು ಅಲ್ಲಿರುವ ಗಾಳಿಯ ನಿಯಮ ಅನಿಸಿಕೊಂಡಿದೆ ವಿನಃ ಅದು ಆಕಾಶಕ್ಕೆ ಅಂಟಿಕೊಂಡಿಲ್ಲ ಅಲ್ಲಿರುವ ಗಾಳಿ ಧೂಳು ಸಹಿತವಾದ ಗಾಳಿ ಅಲ್ಲಿರುವುದೇನಿದೆಯೋ ಅದು ಹೊಗೆ ಸಹಿತವಾದಂತಹ ಗಾಳಿ ಗಾಳಿ ಬೀಸ್ತಿರ್ತದೆ ಅಲ್ಲಿ ಹೊಗೆ ಅದ್ರ ಜೊತೆ ಕೂತ್ಕೊಂಡು ಅದು ಕೂಡ ಹೋಗ್ತದೆ ಇಲ್ಲ ಏನಂತ ಆಕಾಶ ಹೋಗ್ತದ ಓಕೆ ಆ ಗಾಳಿ ಆಕಾಶ ಕಂಡ್ಕೊಂಡಿದ್ಯಾ ಹಾಗಾದ್ರೆ ಆ ಧೂಳು ಆ ಗಾಳಿ ಯಾರಿಗೆ ಸೇರಿದ್ದು ಆಕಾಶಕ್ಕೆ ಸೇರಿಲ್ಲ ಇದು ಯಾರಿಗೆ ಸೇರಿದ್ದದು ಉಪಾಧಿ ಏನು ಅದಕ್ಕೆ ಗಾಳಿ ಹಾಗೆ ಗಾಳಿಯ ಸಹಜತೆಯದು ಆದ್ರೆ ಅವಿವೇಕದಿಂದ ನಾವೇನಂತೀವಿ ಆಕಾಶನೇ ಮಸುಕಾಗಿದೆ ಆಕಾಶ ಧೂಳಾಗಿದೆ ಈ ಹೇಳಿಕೆ ಇದು ಸತ್ಯವೋ ಅಥವಾ ಇದು ಭ್ರಮಿತವಾದ ಹೇಳಿಕೆ ಕಿಂಚಿತ್ತು ಆಕಾಶ ಕಂಡುಕೊಂಡಿರೋದಿಲ್ಲ ಆದರೂ ಕೂಡ ನಾವು ಹೇಳ್ತೀವಿ ಆಕಾಶ ಯಾಕೋ ಇವತ್ತು ಮಬ್ಬಾಗಿದೆ ಎಷ್ಟು ಸಲ ಹೇಳಿದ್ರು ಘಟ್ಟಾಕಾಶ ಏನಾಗಿದೆ ಮಬ್ಬಾಗಿದೆ ಇಚ್ಛೆ ಮಾಡ್ತೀವಿ ಇಲ್ಲಿರುವ ಆಕಾಶವನ್ನು ಕೂಡ ಮಬ್ಬು ಆಕಾಶವನ್ನಾಗಿ ಮಾಡಿ ತೋರಿಸೋಣ ಈಗ ನೀವೇನು ಅರ್ಥ ಆಗದೆ ಇದ್ದಂಗೆ ಕೂತ್ಕೊಳ್ತಿರಲ್ಲ ಆವಾಗ ನಮ್ಗೆ ಕನ್ಫ್ಯೂಷನ್ ಆಗ್ತದೆ ಎಚ್ಚರ ಆಗಿದೆ ಏಕಸ್ಮಿನ್ ಘಟಾಕಾಶೆ ರಜ ಧೂಮಾದಿ ಬೆಳೆಯುತ್ತೆ ನ ಸರ್ವೇ ಸಂಪ್ರಯುಜ್ಯಂತೆ ಇಲ್ಲಿ ಇಲ್ಲಿ ಇಲ್ಲಿ ಹೊಗೆ ಇದೆ ಅಂತ ಇಟ್ಕೊ ಈ ಘಟಾಕಾಶ ಹೊಗೆ ಅಂದರೆ ಹೊಗೆ ಇನ್ನೊಂದು ಘಟಾಕಾಶ ಹೊಗೆ ಹೊಗೆನೇ ಇರಬೇಕು ಅಂತಿಲ್ಲ ಅದು ಧೂಳು ಇರುತ್ತೆ ಮತ್ತೊಂದು ಘಟಾಕಾಶ ಹೊಗೆ ಧೂಳು ಇಲ್ಲ ಹೊಗೆನೂ ಇಲ್ಲ ಏಕಸ್ಮಿನ್ ಘಟಾಕಾಶೆ ಒಂದೇ ಒಂದು ಘಟಾಕಾಶದಲ್ಲಿ ರಜೋ ಇತ್ಯಾದಿಗಳು ಇದ್ದಂತೆ ಆದರೆ ಎಲ್ಲ ಘಟ್ಟಗಳಲ್ಲಿ ಅದು ಇದೆ ಅಂತ ಏನು ಕಾಯಂಗಿಲ್ಲ ತಾನೆ ಇದ್ರ ಹೊಗೆ ಇದೆ ಅರ್ಥ ಇನ್ನೊಂದು ರೋಟಾದ್ರೂ ಹೊಗೆ ಇದೆ ಅಂತ ಅರ್ಥನ ಅದು ಬೇರೆ ಇದು ಬೇರೆ ಇದು ಬೇರೆ ಹೆಂಗೋ ನೀನು ಬೇರೆ ನೀನು ಬೇರೆ ನೀನು ಬೇರೆ ನೀನು ಬೇರೆ ನೀನು ಬೇರೆ ನೀನು ಬೇರೆ ಅದಕ್ಕೂ ಆತ್ಮನಿಗೆ ಯಾವ ಸಂಬಂಧವೂ ಆದ್ದರಿಂದ ನಮ್ಮ ಹೇಳಿಕೆ ನಾವು ಕಾಯಂ ಹೇಳಿದ್ದೀವಿ ನಮ್ಮ ಹೇಳಿಕೆ ಎಲ್ಲ ಕಡೆಗಿರುವ ಆತ್ಮನು ಎಲ್ಲ ಉಪಾಧಿಗಳಿರುವ ಆತ್ಮನು ಒಬ್ಬನೇ ನಾವು ಅದನ್ನು ಬದಲು ಮಾಡೋದಿಲ್ಲ ನೀನು ಬೇಕಾದ್ರೆ ಬದಲಿಸ್ಕೋ ಹೌದು ಆತ್ಮ ಒಬ್ಬನೇ ಆದರೆ ಇವೆಲ್ಲ ಬೇರೆ ಬೇರೆ ಅನ್ನುವಂಥದ್ದು ಅವರವರ ಉಪಾಧಿಗೆ ಸೇರಿದ್ದು ಅಂತ ನೀ ಬದಲು ಮಾಡ್ಕೋ ನೀವು ಮಾಡ್ಕೊಳ್ಳಿಲ್ಲ ಅಂದ್ರೆ ನಮಗೇನು ಬೇಸರ ಇಲ್ಲ ನಮ್ಮ ಸ್ಪಷ್ಟತೆ ನಮಗೆ ನಿಮ್ಮ ಸ್ಪಷ್ಟತೆ ನಿಮಗೆ ಯಾವ ಪ್ರಕಾರ ಒಂದು ಘಟಾಕಾಶ ಘಟಾಕಾಶದಲ್ಲಿ ರಜ ಧೂಳು ಹೊಗೆ ಇತ್ಯಾದಿಗಳು ಇದ್ದದ್ದಾದ್ರೆ ಎಲ್ಲ ಘಟಾಕಾಶಗಳಲ್ಲಿಯೂ ಕೂಡ ಹಾಗಿರ್ತದೆ ಅಂತ ಹೇಳಿ ಸಾಧ್ಯವಿಲ್ಲವೋ ಹಾಗೆ ಒಂದು ಉಪಾಧಿಯಲ್ಲಿ ಜೀವಾತ್ಮನು ರೋಗಿಷ್ಠನಾಗಿ ಕಂಡಿದ್ದಾದರೆ, ಒಂದು ಉಪಾಧಿಯಲ್ಲಿ ಜೀವಾತ್ಮನು ರಾಗಿಷ್ಠನಾಗಿ ಕಂಡಿದ್ದಾದರೆ, ಒಂದು ಉಪಾಧಿಯಲ್ಲಿ ಜೀವಾತ್ಮನು ವಾಸನಾಪೂರ್ಣವಾಗಿ ಕಂಡಿದ್ದಾದರೆ, ಎಲ್ಲ ಜೀವಾತ್ಮರು ಹಾಗಿರಬೇಕು ಅಂತಿಲ್ಲ. ಒಬ್ಬರು ಸಿಟ್ಟು ಜಾಸ್ತಿ ಇರ್ಬೋದು, ಒಬ್ಬರು ಶಾಂತಿ ಜಾಸ್ತಿ ಇರ್ಬೋದು. ಇವೆಲ್ಲವೂ ಕೂಡ ಆತ್ಮನಿಗೆ ಸಂಬಂಧ ಇಲ್ಲ, ಘಟಾಕಾಶಕ್ಕೆ ಸಂಬಂಧ ಇಲ್ಲ. ಘಟಾಕಾಶವು ಈಗ ಎಲ್ಲವುಗಳಿಂದ ಮುಕ್ತವಾಗಿದೆಯೋ ಹಾಗೆ ಜೀವಾತ್ಮನು ಇನ್ನೂ ಜೀವಾತ್ಮನು ಅಂದ್ರೆ ಏನು ತಪ್ಪಿಲ್ಲ, ಯಾಕೆ ನಮ್ಮ ಆತ್ಮ ಇನ್ನೂ ಗೊತ್ತಿಲ್ಲ ಅವನಿಗೆ. ಆದ್ರೆ ಅಟ್ಲೀಸ್ಟ್ ಒಂದು ಹಂತಕ್ಕೆ ಬಂದು ಮುಟ್ಟಿದ್ದಾನೆ. ಏನು ಜೀವಾತ್ಮನಿಗೆ ಯಾವ ಸಂಬಂಧ ಇಲ್ಲ. ಹಾಗಾದ್ರೆ ಜೀವಾತ್ಮ ಯಾರು ಅಂತ ಈಗ ಈವರೆಗೂ ಜೀವಾತ್ಮ ಯಾರು ಅಂತ ಹೇಳ್ತಾ ಇದ್ದಾ, ಇವುಗಳನ್ನು ಸಹಿತವಾಗಿ ಜೀವಾತ್ಮ ಅಂತ ಹೇಳ್ತಾ ಇದ್ದ. ಯಾವುಗಳ ಸಹಿತವಾಗಿ ಈ ಕಲ್ಮಶಗಳು ಈ ಕಶ್ಮರಗಳು ಇವುಗಳನ್ನು ಸಹಿತವಾಗಿ ಜೀವಾತ್ಮ ಜೀವಾತ್ಮ ಜೀವಾತ್ಮ ಅಂತ ಹೇಳ್ತಾ ಇದ್ದ. ಅಟ್ಲೀಸ್ಟ್ ಒಂದು ಹಂತಕ್ಕೆ ಬಂದು ಮುಟ್ಟಿದ್ದಾನೆ. ಈಗ ಏನು ಹಂತಕ್ಕೆ ಜೀವಾತ್ಮನಿಗೆ ಇವು ಯಾವ ಅಂಟಿಕೊಂಡಿಲ್ಲ. ಆದ್ರೆ ಜೀವಾತ್ಮ ಹೌದಾ? ಉಪಾಧಿ ಸಹಿತವಾಗಿ ಜೀವಾತ್ಮ ಅಷ್ಟೇ, ಉಪಾಧಿ ಸಹಿತವಾಗಿ ಘಟಾಕಾಶ. ಏನು ಉಪಾಧಿ? ಅದು ಹೊಗೆ, ಹೊಗೆಯಿಂದ ತುಂಬಿದ ಘಟಾಕಾಶ, ಧೂಳಿನಿಂದ ತುಂಬಿದ ಘಟಾಕಾಶ. ತುಂಬಿದ್ಯಾ? ಇಲ್ಲ ಇಲ್ಲ ಇಲ್ಲ. ಅಂಟ್ಕೊಂಡಿದ್ಯಾ? ಇಲ್ಲ ಇಲ್ಲ. ಏನೇ ಕಂಡುಕೊಂಡಿಲ್ಲ? ಏನೇ ಕಂಡುಕೊಂಡಿಲ್ಲ? ಆಕಾಶ ಕಂಡುಕೊಂಡಿಲ್ಲ ಅಂತ ಹೇಳ್ಬಾರ್ದು. ಘಟಾಕಾಶ ಕಂಡುಕೊಂಡಿಲ್ಲ, ಇನ್ನೂ ಉಪಾಧಿ ಘಟ ಉಪಾಧಿ ಸಿಕ್ಕೋಗಿದ್ದಾನ. ಘಟಾಕಾಶಕ್ಕೆ ಅಂಟಿಕೊಂಡಿಲ್ಲ. ಅವನಲ್ಲಿ ರಾಗ ಇತ್ತು, ರಾಗವೂ ಅಂಟಿಕೊಂಡಿಲ್ಲ. ಅವನಲ್ಲಿ ದುಃಖ ಇತ್ತು, ದುಃಖವೂ ಅಂಟಿಕೊಂಡಿಲ್ಲ. ಯಾವುದಕ್ಕೆ? ಘಟಾಕಾಶ. ಅದೇ ಶಬ್ದವನ್ನು ಜೀವಾತ್ಮ ಅಂತ ಇಟ್ಟುಕೊಂಡು ಜೀವಾತ್ಮನಿಗೆ ಯಾವ ಅಂಟಿಕೊಂಡಿಲ್ಲ. ಅದನ್ನು ಜೀವಾತ್ಮ ಅಂತ ಯಾಕೆ ಕರಿತೀರ ಅವನಿಗೆ? ತಾನ ಆತ್ಮ ಅನ್ನೋದು ಇನ್ನೂ ಗೊತ್ತಾಗಿಲ್ಲ. ವೇ ಸೆಕೆಂಡ್ ಸ್ಟೇಜ್ ಅರ್ಥ ಆಗಿಲ್ಲ. ಫಸ್ಟ್ ಸ್ಟೇಜ್ನೊಳಗೆ ಅವನಿನ್ನೂ ಇವು ಯಾವ ನನಗಿಲ್ಲ, ನಾನು ಯಾರು ಗೊತ್ತು, ಅದು ಬಾಕಿ. ಓಕೆ. ಸೊ ಈಗ ಒಂದು ಜಿಜ್ಞಾಸ, ಜಿಜ್ಞಾಸದ ಪ್ರಾರಂಭವನ್ನು ತಗೋತೀನಿ. ಬ್ರಹ್ಮಚಾರ್ಯ ಹೇಳ್ತಾ ಇದ್ದೀನಿ ಇಲ್ಲಿ ವೈಶೇಷಿಕ ಮತ್ತು ಸಾಂಖ್ಯರ ಬಗ್ಗೆ ಕೆಲವು ಜಿಜ್ಞಾಸೆಗಳನ್ನು ಮಾಡಿ ಅವುಗಳ ಅವರುಗಳ ಫಿಲಾಸಫಿಯನ್ನು ನೆಗೆಟ್ ಮಾಡ್ತಾರೆ. ಅದನ್ನು ನಾನು ಸ್ಪೆಷಲ್ವಾಗಿ ನೋಟ್ಸ್ ಕೊಟ್ಟೆ ನಿಮಗೆ ಅವರನ್ನು ತಿಳಿಸ್ತೇನೆ. ನನಗೆ ಮಲ್ಗೊಂದ ಆಶ್ರಮಕ್ಕೆ ಹೋದ್ಮೇಲೆ ಮೂರು ದಿನ ಮುಂಚಿತವಾಗಿ ನೆನಪಾಗ ನಾನು ಆ ಭಾಷೆಗಳನ್ನು, ಭಾಷ್ಯ ನಂಬರ್ 136 37 38 36 37 38 ಈ ಮೂರು ಭಾಷೆಗಳನ್ನು ಎಲ್ಲಿ ಸಾಂಖ್ಯ ಮತ್ತು ವೈಶೇಷಿಕರನ್ನು ನೆಗೆಟ್ ಮಾಡ್ತಾರೆ. ವಿತ್ ದ ನೋಟ್ಸ್ ನಾನು ಭಾಷ್ಯ ನಿಮಗೆ ತಗೋಬೇಕು. ಆದ್ದರಿಂದ ಅಲ್ಲಿ ನೀವು ಜ್ಞಾಪಕ ಮಾಡಿ ತೋರಿ. ಇನ್ನೆಲ್ಲರಿಗೂ ಕೂಡ ಭಾರಿ ಹೈ ಆಗ್ತದೆ. ನೀವು ಅರ್ಥ ಮಾಡ್ಕೊತೀರಿ, ಕೆಲವರು ಬ್ಯಾಕ್ಗ್ರೌಂಡ್ ಗೊತ್ತಿರ್ತದೆ ಅರ್ಥ ಮಾಡ್ಕೊತೀರಿ. ಇವ್ರದ್ದೆಲ್ಲ ತುಂಬ ಹೈ ಆಗ್ತದೆ. ಇದೊಂದೇ ಡ್ರಾಬ್ಯಾಕ್ ಇರೋದು, ಇಲ್ಲದೆ ಹೋದರೆ ನನಗೊಂದು ಕ್ಲಾಸಸ್ಗಿಂತ ಈ ಕ್ಲಾಸಸ್ನಲ್ಲಿ ಸಾಕಷ್ಟು ಆಹಾರ ಸಿಗ್ತದೆ. ಯಾಕೆ ಆಹಾರ ಸಿಗ್ತದೆ ಹೇಳಿರಿ? ಮಲ್ಗೊಂದು ಹೋಗಿ ಎಲ್ಲ ಪಿ ಎಚ್ ಡಿ ಅವ್ರು ಕೂತಿದ್ರು ಸರ್ವ ಹೋಗಿ ಇಲ್ಲಿ ಪಾಪ ಎಲ್ ಕೆ ಜಿ ಯು ಕೆ ಜಿ ಅಂತ ಪಿ ಎಚ್ ಡಿ ಎಲ್ಲ ಕೂತಿದ್ರು. ಇವನು ಪಿ ಎಚ್ ಡಿ ಮಾಡಿ ಇವ್ರು ಈಗಾಗಲೇ ಕ್ಲಾಸಸ್ ತೋರಿ ಶುರು ಮಾಡಿದ್ರು. ಹಾಂ, ಮಹಿಳಾ ಮಂಡಳ ಅದ ಅಲ್ಲಿ ಚಿಕ್ಕಮಗಳೂರಿನಲ್ಲಿ ಇನ್ನು ಶುರು ಮಾಡಿಲ್ಲ. ನಿಮ್ಮ ವಾಸ ಮಾಡ್ತಿರ್ತಾರೆ ಪಿ ಎಚ್ ಡಿ. ಸೊ ಹೀಗಾಗಿ ಏನಾಗ್ತದೆ ಅಂತಂದ್ರೆ ಸಾಕಷ್ಟು ಆಹಾರ ಸಿಗ್ತದೆ. ಓಕೆ, ನೂರ ಮೂವತ್ತೊಂಬತ್ತಲ್ಲ, ನೂರ ಮೂವತ್ತೊಂಬತ್ತಲ್ಲ, ಈ ಸ್ವಲ್ಪ ಪೀಠಕ್ಕೆ ಕೊಡ್ತೇನೆ ಅಂತ ಹೇಳಿದ್ನಲ್ಲ, ನೂರ ಮೂವತ್ತಾರು. ನಾನು ಏಕ ಏವ ಆತ್ಮ, ಏಕ ಏವ ಆತ್ಮ ಪಾಠಂ ಪಾಠಂ ನಾನು ನಾನು ನ ಶ್ರುತಂ ನ ಶ್ರುತಂ. ನೀವು ಹೆಂಗ್ ಓದ್ತೀರಿ ಹೇಳ್ರಿ? ಬಾಡಂ ಓದ್ರಿ ಸ್ವಲ್ಪ ನೋಡೋಣ. ಯಾರೊಬ್ರು ಓದ್ರಿ ಕನ್ನಡ? ಬಾಡಂ ಬೇಡ, ನೀ ಬೇಡ. ಹಾ, ಏನು ಬಾಡಂ? ಹಾ, ಬಾಡಂ ಅಂತ ಓದ್ತೀರಿ ನೀವು? ಇದು ಮಹಾಪ್ರಾಣ ಅಲ್ಪ ಪ್ರಾಣ ಅದ್ರ ಬದಲು ಮಾಡ್ಬಿಡ್ತು. ಅಕ್ಕಿ ಆರ್ತಾವು, ಅಕ್ಕಿ ಅಕ್ಕಿ ಆರ್ತಾವ. ಅಕ್ಕಿ ಹಾರ್ತಾವ, ಅಕ್ಕಿ ಅಕ್ಕಿ ಆರ್ತಾವ. ಯಪ್ಪ, ನಮ್ ಗಿರೀಶನ್ ಕನ್ನ ನೋಡ್ಬೇಕು ಅಂತ. ಮಹಾಪ್ರಾಣ ಅಲ್ಪ ಪ್ರಾಣ ಎಲ್ಲ ಕಂಡು, ಎಲ್ಲಿ ಅಲ್ಪ ಪ್ರಾಣವೋ ಅಲ್ಲಿ ಮಹಾಪ್ರಾಣ, ಎಲ್ಲಿ ಮಹಾಪ್ರಾಣವೋ ಅಲ್ಲಿ ಅಲ್ಪ ಪ್ರಾಣ. ಹೌದಲ್ಲ? ರುದ್ರಾಶ್ರಮ ಎಂತ ಎಜುಕೇಟೆಡ್ ಜನ ವೃದ್ಧಾಶ್ರಮ ಅಲ್ಲಿ ಬರಂಗಿಲ್ಲ, ವಕಾರ ಮೊದಲು ಬರ್ಬೇಕು. ಕೂಡಿಸಿ ನನ್ನ ಬಾಯಿಂದ ಕೇಳಿಸ್ತೇನೆ, ವ ಅನ್ನು ಅಂದ್ಯಾ, ಆ ವಕ್ಕ ರು ಹಚ್ಚು, ವೃ ಅನ್ನು ಅಂದ್ಯಾ, ಆಮೇಲೆ ದ ಅನ್ನು ಅಂದ್ಯಾ, ಅದಕ್ಕೆ ಮತ್ತೊಂದು ಧ ಹಾಕುವ ಅಂದ್ಯಾ, ಈಗ ವೃದ್ಧ ಅನ್ನು ಇಟ್ಟು ತಿಳಿಸಿಕೊಟ್ಟು ಕೊನೆ ಹಾಗೆ ಕೂಡಿಸಿ ಓದಪ್ಪ ರುದ್ರಾಶ್ರಮ. ಇಲ್ಲೇ ನೋಡ್ರಿ ಹಾರ್ಷ ವಿದ್ಯಾಭ್ಯಾಸ, ಒಬ್ಬ ಮಂಗ್ಯ ಮಗನಿಗೆ ಹೇಳಿ ಬರಂಗಿಲ್ಲ ಹಾರ್ಷ ವಿದ್ಯಾಭ್ಯಾಸ. ಎಲ್ಲ ಹಾರ್ಷ, ಆಶ, ಆದರ್ಶ, ಏ ನಮ್ಗೆ ಎಲ್ಲಾ ತರ, ಎಲ್ಲಾ ತರ ಸಂಬೋಧನೆ ಮಾಡ್ಯಾರ. ಅದಕ್ಕೆ ಅವ್ರ ಪರಿಚಯ ಭಾಷಣ ಮಾಡ್ತಿರ್ಬೇಕ, ಕಿವಿ ಉಚ್ಚಾರಿಸ್ತಿ ಏನ್ರ ಮಾಡ್ಕೋಬಹುದು. ಸರಿಯಾಗಿ ಉಚ್ಚಾರಣ ಮಾಡೋದು ನೋಡಿಲ್ಲ. ಇದೇಗೆ ನಾನು ಓದಿಸ್ತಾ ಇದ್ರೆ ನೀವು ಬಾಡಂ ಅಂದ, ಬಾಡಂ ಅನ್ನೋದು ಬಾಡಂ, ಹೌದು ಹೌದು ಅಂತ. ಬಾಡಂ ಅಂದ್ರೆ ಹೌದು ಹೌದು, ಬಾಡಂ ಬಾಡಂ, ಹೌದು ಹೌದು. ನಾನು ಏಕವೇವ ಆತ್ಮ, ಬಾಡಂ ನಾನು ಆಕ್ಷೇಪಣೆ ಅದ್ರ ಮೇಲೆ ನಾವೇನು ಜಿಜ್ಞಾಸೆ ಮಾಡಿದ್ದೀವಿ ಅದರದ್ದು ತಾತ್ಪರ್ಯ ನೋಡ್ತೀನಿ. ಈಗ ಏನಂದ್ರೆ ಏಕ ಏವ ಆತ್ಮ ಆಕ್ಷೇಪಣೆ ಏನು ನೋಡಿ, ಎಲ್ಲಗಳಿಗೂ ಆತ್ಮ ಒಬ್ಬನೇ ಇದ್ದಾನೆ ಅಂತ ನೀವು ಹೇಳ್ತೀರಲ್ಲ, ಹೌದು. ಬಾಡಂ ಯಾರ ಉತ್ತರ ಇದು? ಸಿದ್ಧಾಂತಿಯ ಉತ್ತರ ಏನಂತ, ಹೌದು ನಾವು ಹೇಳಿದ ನಿಜ. ಏನು ಹೇಳಿದ್ ನಾವು, ಎಲ್ಲ ಉಪಾಧಿಗಳು, ಉಪಾಧಿಗಳು ಅನೇಕವಾಗಿದ್ದರೂ ಕೂಡ ಉಪಾಧಿಗಳಲ್ಲಿರುವಂತಹ ಆತ್ಮ ಒಬ್ಬನೇ, ಏಕ ಏವ ಆತ್ಮ ನಾವು ಹೇಳಿದ್ವಿ. ಹೌದಪ್ಪ, ನಾವು ಭೂತ ನ ಶ್ರು, ನಾವು ಹೇಳಿದ್ದು ಕೇಳಿಸ್ಕೊಂಡಿಲ್ಲೇನು? ನ ಶ್ರುತಂತಯ್ಯ, ನಾವೇ ಹೇಳಿದ್ದದು, ಅದು ನಮ್ಮ ಫಿಲಾಸಫಿ. ನೀನು ಕೇಳಿಸ್ಲಿಲ್ಲ ಅಂತ ನಾವು ಹೇಳಿದ್ದೆ. ವಾಪಸ್ ಪ್ರಶ್ನೆ ನಮಗೆ, ಯಾರಿಗೆ? ಆ ಆಕ್ಷೇಪಕಾರನಿಗೆ, ನನಗೆ. ಬಾಡನ್ ನಾನು ನ ಶ್ರುತಂತಯ್ಯ, ಆಕಾಶವತ್ತು ಸರ್ವ ಸಂಘಾತೇಶು ಏಕ ಏವ ಆತ್ಮ ಇತಿ, ಎಲ್ಲ ಸಂಘಾತಗಳಲ್ಲಿ, ಎಲ್ಲ ಉಪಾಧಿಗಳ ಸಂಘಾತಗಳಲ್ಲಿ ಇರುವಂಥ ಆತ್ಮನು ಅನೇಕ ಅನೇಕ ಅನೇಕ ಆತ್ಮ ಇಲ್ಲ, ಏಕ ಏವ ಆತ್ಮ ಇತಿ. ಅಷ್ಟೆ, ನಿಮ್ಮ ಬಾಯಿಂದ ಬರಬೇಕಾಗಿತ್ತು, ಇನ್ನೊಂದು ಸಲ ರಿಪೀಟ್ ಹೇಳು ಬಂತು. ಈಗ ನನಗೊಂದು ಪ್ರಶ್ನೆ ಇದೆ, ಏನಪ್ಪ ಮತ್ತೆ ಏನಂದರೆ, ಯದಿ ನೀವು ಹೇಳಿದ್ದು ಸತ್ಯವಾಗಿತ್ತು ಅಂತಂದರೆ, ಏನದು ಏಕ ಏವ ಆತ್ಮ, ಒಬ್ಬನೇ ಆತ್ಮನಿದ್ದಾನೆ ಅನ್ನೋದು ನಿಮ್ಗೆ ಸತ್ಯ ಆಗಿತ್ತು ಅಂತ ತರ್ಹಿ ಹಾಗಿದ್ದ ಪಕ್ಷದಲ್ಲಿ ಸರ್ವತ್ರ ಸುಖಿ ದುಃಖಿ ಚ ಸ್ಯಾತ್. ಒಬ್ಬ ಆತ್ಮನಿಗೆ ಸುಖ ಆದ್ರೆ ಏನಾಗಬೇಕು? ಎಲ್ಲ ಆತ್ಮನಿಗೆ ಸುಖ. ಒಬ್ಬ ಆತ್ಮನ ದುಃಖ ಆದ್ರೆ ಎಲ್ಲ ಆತ್ಮನ ದುಃಖ. ಒಂದ್ ಕೆಲವು ಕಡೆ ಆಗ್ತದ ನೋಡ್ರಿ, ಒಬ್ಬ ಆತ್ಮನಿಗೆ ಆಕಳಿಕ್ ಬಂದ್ರೆ ಅಲ್ಲೊಂದಿದೆ. ಈವನ್ ದಿಸ್ ಇಸ್ ವೆರಿ ವೆರಿ ಫನ್ನಿ ಸೈಕಾಲಜಿ. ಈವನ್ ಫೋನ್ನಲ್ಲಿ ಮಾತಾಡ್ಬೇಕಾದ್ರೆ, ಈವನ್ ಫೋನ್ನಲ್ಲಿ ಮಾತಾಡ್ ಡಾಕ್ಟರ್ ನನಗೆ ಗೊತ್ತಿಲ್ಲ ಇದು ಯಾಕೆ ಹಿಂಗೆ ಆಗ್ತದೆ ಅಂತೇಳಿ, ಫೋನ್ನಲ್ಲಿ ಮಾತಾಡುವಾಗ ಅಕ್ಕಡಿ ಅವ ಎಲ್ಲೋ ಇರ್ತಾನೆ, ಅವ ಆಕರ್ಷಿದ್ರೆ ನಮಗೆ ಆಕಳ. ಐ ಡೋಂಟ್ ನೋ ವಾಟ್ ಸೈನ್ಸ್, ಐ ವಾಂಟ್ ಟು ಸ್ಟಡಿ ದಿಸ್, ಐ ವಾಂಟ್ ಟು ನೋ. ಎಷ್ಟು ವಿಚಿತ್ರ. ಇವನು ಇಲ್ಲಿ ಅವರಲ್ಲಿ ಎಲ್ಲ ನಮಗೆ ತಿಳಿಯಲಾರದ ಶಬ್ದಗಳನ್ನು ನಾನು ಅಗ್ನಿಯಲ್ಲಿ ನಮಗೆ ತಿಳಿಯುವಂತ ಶಬ್ದ ಉಪಯೋಗ ಮಾಡು ಪ್ಲೀಸ್. ಇದು ಇಂಡಕ್ಷನ್, ಯಾನಿಂಗ್ ಇಸ್ ಇಂಡಕ್ಷನ್. ಒನ್ ಇಂಡಕ್ಸ್ ದಿ ಅದರ್ ಫೆಲೋ. ವೈ ದಟ್ ಇಸ್ ದ ಸೈನ್ಸ್ ವಾಟ್ ಐ ಡೋಂಟ್ ನೋ. ಓಕೆ, ಅವನ ಮುಖ ನಾ ನೋಡಿಲ್ಲ, ನನ್ನ ಮುಖ ಅವನು ನೋಡಿಲ್ಲ, ಆದ್ರೆ ಅವ ಫೋನ್ ಒಳಗೆ ಹಾಕಲಿಕ್ಕೆ ಮಾಡ್ತಾನೆ, ನನಗೂ ಫೋನ್ ಒಳಗೆ ಹಾಕಲಿಕ್ಕೆ. ನಾನು ಇದು ಕೇಳ್ಕೊಂಡು ಅಬ್ಸರ್ವ್ ಮಾಡಿದೆ, ನೋಡಿದ್ದೀನಿ ನಾನು. ಇಲ್ಲ ಇದು ಹೋಗ್ತಾರೆ, ಇಲ್ಲ ನಾವು ನೀವು ಅಕ್ಕಪಕ್ಕ ಕೂತ್ಕೊಂಡು ನಿಮ್ಮ ಮುಖ ನಾವು ನೋಡ್ತಿರ್ತೀವಿ. ಸುಖಿ ದುಃಖಿ ಚ ಸ್ಯಾತ್. ವಿಚಾರ ಮಾಡ್ತಾನೆ ಇವನು, ಕೇಳೋನು ಯಾವನು ಇರ್ಬೋದು, ಸಾಂಖ್ಯನ ಇರ್ಬೋದ, ಇಂಥ ಪ್ರಶ್ನೆ ಮಾಡೋ ಇಂಥ ಪ್ರಶ್ನೆ ಮಾಡುವನು ಸಾಂಖ್ಯನ ಇರ್ಬೋದ. ಅದಕ್ಕೆ ಹೇಳ್ತಾರೆ, ಇದು ಸಾಂಖ್ಯನ ಪ್ರಶ್ನೆ ಆಗಲಿಕ್ಕೆ ಸಾಧ್ಯ. ಯಾಕೆ ಅಂತಂದರೆ ಸಾಂಖ್ಯನು ತನ್ನ ಫಿಲಾಸಫಿ ಪ್ರಕಾರ ಜೀವಾತ್ಮರುಗಳಿಗೆ ಸಾರಿ ಆತ್ಮನಿಗೆ ಸುಖವೂ ಇಲ್ಲ ದುಃಖವೂ ಇಲ್ಲ ಅನ್ನೋದನ್ನು ಸಾಂಖ್ಯರು ಒಪ್ಕೊಂಡ್ಬಿಟ್ಟಿದ್ದಾರೆ. ಹೀಗಾಗಿ ಅವ್ರಿಗೆ ಸ್ಪಷ್ಟವಾಗಿದೆ ಏನು, ಆತ್ಮ ಸುಖಿನೂ ಆಗುವುದಿಲ್ಲ ದುಃಖಿನೂ ಆಗುವುದಿಲ್ಲ, ಇದು ಆತ್ಮನ ಉಪಾಧಿಗೆ ಸಂಬಂಧ ಇಲ್ಲ, ಆತ್ಮನಿಗೆ ಯಾವ ಉಪಾಧಿಗಳ ಸಂಬಂಧವೂ ಇಲ್ಲ. ಅವನು ಸ್ಪಷ್ಟ ಆದ್ಮೇಲೆ ಅದೇ ಪ್ರಶ್ನೆ ಯಾಕೆ ಕೇಳಲಿಕ್ಕೆ ಹೋಗ್ತಾನೆ? ಹೌದು, ನ ಚ ಇದಂ ಸಾಂಖ್ಯ ಚೋದ್ಯಂ ಸಂಭವತಿ. ಇದು ಸಾಂಖ್ಯರ ಪ್ರಶ್ನೆ ಆಗಲಿಕ್ಕೆ ಸಾಧ್ಯವಿಲ್ಲ. ಏಕೆಂದರೆ ಏಕೆಂದರೆ ಶಬ್ದದ ನೋಡಿ, ನ ಹಿ ಹಿ ಏಕೆಂದರೆ ಸಾಂಖ್ಯ ಆತ್ಮನಃ ಸುಖದೇವ ಸುಖ ದುಃಖಾದಿಮತ್ವ ನ ಇಚ್ಛತಿ. ಸಾಂಖ್ಯರು ಆತ್ಮನಿಗೆ ಸುಖ ದುಃಖಗಳನ್ನು ಅವ ಅಂತೇಳಿ ಒಪ್ಕೊಳ್ಳದೇ ಇಲ್ಲ. ಅವ್ರು ಒಪ್ಕೊಳ್ಳದೇ ಇಲ್ಲ ಅಂದ್ರೆ ಬಂತು ಏಕೆ, ಎಲ್ಲಿಂದ ಬಂತು ಅನ್ನೋ ಪ್ರಶ್ನೆ ಎಲ್ಲಿಂದ ಬರುತ್ತದೆ? ಸೊ ಇದು ಯಾರ ಪ್ರಶ್ನೆ ಅಲ್ಲ, ಇದು ಸಾಂಖ್ಯರ ಪ್ರಶ್ನೆ ಅಲ್ಲ. ಹಾಗಾದ್ರೆ ಇದು ವೈಶೇಷಿಕ ಪ್ರಶ್ನೆ ಆಗಿರ್ಬಹುದಾ? ಹೀಗೆ ಜಿಜ್ಞಾಸ ಮಾಡ್ತಾ ಮೂರು ಭಾಷೆಗಳನ್ನು ತೆರೆದಿದ್ದಾರೆ. ನಾವು ಅದೇ ಮುಂದೆ 137 ವೈಶೇಷಿಕ ಅದನ್ನು ಪುನಃ ಮತ್ತೆ ಸಿದ್ಧಾಂತ 139 ಸಿದ್ಧಾಂತ 139 ಕಥಂ ಪುನಃ ಆತ್ಮಭೇದ ನಿಮಿತ್ತ ಇವ ಆತ್ಮಭೇದ ನಿಮಿತ್ತ ಇವ ವ್ಯವಹಾರಃ ವ್ಯವಹಾರಃ ಏಕಸ್ಮಿನ್ ಆತ್ಮನಿ ಏಕಸ್ಮಿನ್ ಆತ್ಮನಿ ಅವಿದ್ಯಾಕೃತಃ ಅವಿದ್ಯಾಕೃತಃ ಉಪಪದ್ಯತೆ ಇತಿ ಉಪಪದ್ಯತೆ ಇತಿ ಉಚ್ಯತೆ ಉಚ್ಯತೆ ಆಂಶಿಕ ಪಕ್ಷದಲ್ಲಿ ಇವು ಭೇದಗಳು ಎಲ್ಲಿಂದ ಬಂದವು ಕಥಂ ಪುನಃ ಆತ್ಮಭೇದ ನಿಮಿತ್ತ ಇವ ವ್ಯವಹಾರ ಒಬ್ಬನೇ ಆತ್ಮನಾಗಿದ್ದರೆ ಈ ಒಬ್ಬನೇ ಆತ್ಮನಿಗೆ ಅನೇಕಾನೇಕ ಭೇದ ಸಹಿತವಾದ ವ್ಯವಹಾರಗಳು ಎಲ್ಲಿಂದ ಬಂದವು ಅವರು ದುಃಖಿಗಳ ಸಮೂಹ ಸಾರಿ ದುಃಖಿಗಳ ಸಮೂಹ ಇರುವುದಿಲ್ಲ ಸುಖಿಗಳ ಸಮೂಹ ಇರುವುದಿಲ್ಲ ಮತ್ತೇನು ಆ ದುಃಖಿ ಇವನು ಸುಖಿ ಮತ್ತೊಬ್ಬ ಸಿಟ್ಟಿನವನು ಮತ್ತೊಬ್ಬ ಒಬ್ಬೊಬ್ಬರದೊಂದು ಇಮೋಷನ್ಸು ಒಬ್ಬೊಬ್ಬರದೊಂದು ಕ್ರಿಯಾ ಒಬ್ಬೊಬ್ಬರದೊಂದು ಕರ್ಮ ಒಬ್ಬೊಬ್ಬರದೊಂದು ಆಸೆ ಒಬ್ಬೊಬ್ಬರದೊಂದು ಇಚ್ಛೆ ಒಂದೊಂದು ಥರ ಒಂದೊಂದು ಕಾಲದಲ್ಲಿ ಒಂದೊಂದು ಥರ ಬೆಳಿಗ್ಗೆ ಒಂಥರ ಇಚ್ಛೆ ಮಧ್ಯಾಹ್ನ ಒಂಥರ ಇಚ್ಛೆ ಸಂಜೆ ಒಂಥರ ಇಚ್ಛೆ ರಾತ್ರಿ ಒಂಥರ ಇಚ್ಛೆ ಇದು ಕಾಂಡ ಕೂತಿರ್ತಾರಲ್ಲ ಇಫ್ ಯು ಸ್ಕ್ರೀಮ್ ಐ ವಿಲ್ ಗೆಟ್ ಯು ಐಸ್ ಕ್ರೀಮ್ ಅಂತ ಅವ್ರು ಸ್ಕ್ರೀಮ್ ಮಾಡೋದೇ ಇಲ್ಲ ಸಮಜಿನ ಐಸ್ ಕ್ರೀಮ್ ಕೊಡಿಸ್ದೇ ಇಲ್ಲ ಅಂತಾರೆ ನಾ ಅದನ್ನು ಸ್ಕ್ರೀಮ್ ಮಾಡಿಲ್ಲ ಕೊಡಿಸಿಲ್ಲ ಅಂತ ಹೋಗ್ತದೆ ಆದರೆ ಈಗ ಮಾಡ್ತೇವೆ ಕೊಡಿ ಸ್ವಾಮಿ ಇಲ್ಲ ಅದು ಹೋಗ್ಬಿಡ್ತಾವ್ರೆ ಐಸ್ ಕ್ರೀಮ್ ತಿನ್ನಬಾರ್ದ್ರಿ ಒಳ್ಳೇದಲ್ಲ ಅದು ಐಸ್ ಕ್ರೀಮ್ ತಿನ್ನಬಾರ್ದು ನಾಟ್ ಗುಡ್ ಫಾರ್ ಹೆಲ್ತ್ ಅದರೊಳಗು ಇವೆಲ್ಲ ಅವ ನೋಡ್ರಿ ಯಾವ ಆದಿತ್ಯ ವೆರಿ ಡೇಂಜರಸ್ ಹಾಗಾದ್ರೆ ಏನು ಇದು ಈ ವ್ಯವಹಾರಕ್ಕೆ ಏನಂತ ಕರೀತೀರಾ ನೀವು ಈ ವ್ಯವಹಾರಕ್ಕೆ ನಾವು ಹೇಳ್ತೀವಿ ಇವು ಅವಿದ್ಯಾಕೃತ ವ್ಯವಹಾರಗಳು ಆತ್ಮನಿ ಅವಿದ್ಯಾಕೃತ ಉಪಪದ್ಯತೆ ಅಜ್ಞಾನದಿಂದಾಗಿ ಜೀವಾತ್ಮನಿಗೆ ಇವಷ್ಟು ಭಾವಗಳು ಕೂಡಿ ಬಂದಿವೆ ವಿನಃ ಆತ್ಮನಲ್ಲಿ ಇವು ಯಾವೂ ಇಲ್ಲ ಆ ದೃಷ್ಟಿಯಲ್ಲಿ ಆರನೇ ಶ್ಲೋಕ ಬಂದಿದೆ ರೂಪಕಾರ್ಯ ಸಮಾಖ್ಯಾಶ್ಚ ರೂಪಕಾರ್ಯ ಸಮಾಖ್ಯಾಶ್ಚ ವಿದ್ಯಂತೆ ತತ್ರ ತತ್ರ ವೈ ವಿದ್ಯಂತೆ ತತ್ರ ತತ್ರ ವೈ ಆಕಾಶಸ್ಯ ನ ಭೇದೋಸ್ತಿ ಆಕಾಶಸ್ಯ ನ ಭೇದೋಸ್ತಿ ತದ್ವಜ್ಜೀವೇಷು ನಿರ್ಣಯಃ ತದ್ವಜ್ಜೀವೇಷು ನಿರ್ಣಯಃ ರೂಪಕಾರ್ಯ ಸಮಾಖ್ಯಾಶ್ಚ ರೂಪಕಾರ್ಯ ಸಮಾಖ್ಯಾಶ್ಚ ವಿದ್ಯಂತೆ ತತ್ರ ತತ್ರ ವೈ ವಿದ್ಯಂತೆ ತತ್ರ ತತ್ರ ವೈ ಆಕಾಶಸ್ಯ ನ ಭೇದೋಸ್ತಿ ಆಕಾಶಸ್ಯ ನ ಭೇದೋಸ್ತಿ ತದ್ವಜ್ಜೀವೇಷು ನಿರ್ಣಯಃ ತದ್ವಜ್ಜೀವೇಷು ನಿರ್ಣಯಃ ಆಕಾಶವು ಬೇರೆ ಬೇರೆ ಬೇರೆ ಬೇರೆ ಉಪಾಧಿಗಳಲ್ಲಿ ಇದ್ದಾಗ ಚಂದ್ರ ಕೇಳಿ ಆಕಾಶವು ಬೇರೆ ಬೇರೆ ಬೇರೆ ಬೇರೆ ಉಪಾಧಿಗಳಲ್ಲಿದ್ದಾಗ ಅದರದ್ದು ರೂಪ ಅದರದ್ದು ಕಾರ್ಯ ಅದರದ್ದು ಹೆಸರು ಎಲ್ಲವೂ ಕೂಡ ಭಿದ್ಯಂತೆ ಅಲ್ಲಿ ಅಲ್ಲಿಗೆ ತಕ್ಕಂತೆ ತತ್ರ ತತ್ರ ವೈ ಅಲ್ಲಿಗೆ ಅಲ್ಲಿಗೆ ತಕ್ಕಂತೆ ಭಿದ್ಯಂತೆ ಬೇರೆ ಬೇರೆ ಆಗಿರ್ತವೆ ಅವನ ಅಂಬಾನಿ ಇದು 40 ಅಂತಸ್ತಿನ ಮನೆ ಆದರೆ ನಮ್ಮದು 2 ಅಂತಸ್ತಿನ ಮನೆಯಪ್ಪ ಯಾಕೆ ತತ್ರ ತತ್ರ ಭೇದ ವೈ ಅಲ್ಲಲ್ಲಿ ಅಲ್ಲಲ್ಲಿ ಭೇದಗಳು ಇರುತ್ತವೆ ಆ ರೂಪಗಳು ಆ ಆಕಾರಗಳಲ್ಲಿರ್ತಕ್ಕಂಥ ಅಲ್ಲಲ್ಲಿ ಭೇದಗಳು ಇರುತ್ತವೆ ಆದರೆ ಆಕಾಶಸ್ಯ ಭೇದ ಅಸ್ತಿ ಆಕಾಶದಲ್ಲಿ ಭೇದಗಳು ಇಲ್ಲ ಹೇಗೋ ಹಾಗೆ ತದ್ವತ ಜೀವೇಶು ನಿರ್ಣಯ ಶ್ರೀಲಂಕಾದೊಳಗಿನ ಜೀವಾತ್ಮ ಮದ್ರಾಸ್ನೊಳಗಿನ ಜೀವಾತ್ಮ ಮಧ್ಯಪ್ರದೇಶ ಜೀವಾತ್ಮ ಗುಜರಾತ್ ಜೀವಾತ್ಮ ಭಾರಿ ವಿಶೇಷ ಗುಜರಾತಿ ಜೀವಾತ್ಮ ಮಹಾರಾಷ್ಟ್ರ ಜೀವಾತ್ಮ ಕರ್ನಾಟಕ ಜೀವಾತ್ಮ ಉತ್ತರ ಕರ್ನಾಟಕ ಜೀವಾತ್ಮ ಉತ್ತರ ಕರ್ನಾಟಕ ಜೀವಾತ್ಮ ಉಪಾಧಿ ಏನು ರೊಟ್ಟಿ ಚಟ್ನಿ ರೊಟ್ಟಿ ಚಟ್ನಿ ಮತ್ತೆ ಬೆಂಗಳೂರು ಮೈಸೂರು ಉಪಾಧಿ ಏನು ಕಲರ್ ರೈಸ್ ಅದು ಕುಡಿಯೋದನ್ನ ಆಗ್ಬೋದು ಚಿತ್ರಾನ್ನ ಆಗ್ಬೋದು ಬಿಸಿಬೇಳೆಬಾತ್ ಆಗ್ಬೋದು ಏನೇ ತಿನ್ನಿ ಕಲರ್ ರೈಸ್ ದೊಡ್ಡ ಫಂಕ್ಷನ್ ಇರ್ತದೆ, ಐ ಆಮ್ ನಾಟ್ ಜೋಕಿಂಗ್. ಅಡುಗೆ ಮಾಡೋದೇ ಗೊತ್ತಿರೋ ಇವರಿಗೆ ತ್ರಿಯಾಮರಿ ಒಂದ್ಬಿಟ್ಟು ನಾಲ್ಕು ಥರ ರೈಸ್ ಮಾಡಿ ಕೊಡ್ಬೇಕು. ಒಳಗೆ ರೈಸ್ ಅಲ್ಲ, ಅದು ರೈಸ್ ಇದು ರೈಸ್ ಹೋದ ಮತ್ತೆ ಏನ್ ಮಹಾ ಅದ್ರೊಳಗೆ ಸ್ವಲ್ಪ ನಿಂಬೆ ಹಣ್ಣು ಜಾಸ್ತಿ ಕಡಬ ಬೇರೆ, ಹೋಳಿಗಿನ ಬೇರೆ, ರೊಟ್ಟಿನ ಬೇರೆ, ಚಪಾತಿನ ಬೇರೆ. ಎಷ್ಟು ತಗೋಬೇಕು ನಿಮಗೆ? ನಮ್ದು ಇನಾಗ್ರೇಷನ್ ಆಗಿ 27 ತರ ಸ್ವೀಟ್ಸ್ ಕೊಟ್ಟಿದ್ದೆ. 27 ಕರ್ಚಿಕಾಯಿ ಬೇರೆ, ಚಿರುಟ್ಟಿ ಬೇರೆ ಕೊಟ್ಬಿಡುದು. ಇದಕ್ಕಂತಾರ ಊಟ, ಇದೇನು ಊಟ? ಮತ್ತೆ ಸಮರ್ಥನ ಹೋಗ್ಬಿಡ್ತಾರೆ. ಬಟ್ ಎನಿವೇ, ಅಂದ್ರೆ ಎಷ್ಟೇ ಉಪಾಧಿಗಳು ಉಪಾಧಿಗಳು ಭೇದವಾಗಿದ್ದರೂ ಕೂಡ ಆತ್ಮ ಒಂದೇ ಹೋದ್ರು. ನೀನು ಬೆಂಗಳೂರು ಮೈಸೂರು ಚಿತ್ರಾನ್ನ ಮಾಡ್ರೇನು ಏನು ಹೇಳಿ ಏನು ಎಲ್ಲ ಏಕ ಅಂತ. ಓನ್ಲಿ ಶಂಕರ ಫಾಲೋವರ್ಸ್ ಕ್ಯಾನ್ ಬಿ ಮೇಕ್ ಹ್ಯಾಪಿ. ನಾವು ಆನಂದವಾಗಿದ್ದೀವಿ, ಏನೇನು ಇಲ್ಲಿ ಏನಿಲ್ಲ, ಸುಮ್ಮನೆ ಹಾಸ್ಯ ಮಾಡಬೇಕು, ಸ್ವಲ್ಪ ಚಟಾಕಿ ಹಾರಿಸ್ಬೇಕು ಅಂತ. ಈ ಉತ್ತರ ಕನ್ನಡದೊಳಗೆ ಚಟಾಕ ಅಂದ್ರೆ ಏನು ಗೊತ್ತಾ? ಎರಡು ಚಟಾಕ್ ಅಂದ್ರೆ ಒಂದ್ ಅಲ್ಪಾವು, ಎರಡು ಅಲ್ಪಾವು ಅಂದ್ರೆ ಒಂದ್ ಪಾವು, ಎರಡು ಪಾವು ಅಂದ್ರೆ ಒಂದ್ ಅಚ್ಚೇರು, ಎರಡು ಅಚ್ಚೇರು ಅಂದ್ರೆ ಒಂದ್ ನೋಡ್ರಿ. ಮನೆ ಮನೆಗೆ ಇರ್ತಿದ್ದೀವು ಚಟಾಕಿಗೂ ಇಲ್ಲ. ಎಲ್ಲ ಕುಸಿನ ಏಕಸ್ಮಿನ್ ಆತ್ಮನೇ ಅವಿದ್ಯಾಕೃತಃ ಉಪಪದ್ಯತೆ ಇದು ಉಚ್ಯತೆ. ಕಥಂ? ನೀವು ಅವಿದ್ಯೆಯಿಂದ ಆಗಿದೆ, ಅವಿದ್ಯೆಯಿಂದಾಗಿ ಹೇಗಾಗಲಿಕ್ಕೆ ಸಾಧ್ಯ? ಕಥಂ ಅವಿದ್ಯಾಕೃತ? ಅಜ್ಞಾನದಿಂದಾಗಿ ನೀವು ಆಗಿದೆ ಅಂತ ನೀವು ಊರಿಗೆ ಬಿಡ್ತೀರಿ ಹೇಳಿ. ನಮ್ಮ ತಲೆಯ ಪ್ರಶ್ನೆ ಹಾಗೆ ಉಳಿತದೆ, ಅಜ್ಞಾನದಿಂದ ಈ ತಪ್ಪು ಗ್ರಹಿಕೆಗಳು ಯಾಕಾಗು? ನಮ್ಗೆ ತಿಳಿಸಿದ್ರು ಹೌದಾ? ಓಕೆ, ಉಚ್ಚತೆ ತಿಳಿಸಿರ್ತೇವೆ. ಏನದು? ರೂಪ ಕಾರ್ಯ ಸಮಾಖ್ಯಾಶ್ಚ ಬಿದ್ಯಂತೆ ತತ್ರ ತತ್ರವೇ. ಅಲ್ಲಲ್ಲಿ ಅಲ್ಲಲ್ಲಿಗೆ ತಕ್ಕಂತೆ ರೂಪವು ಬದಲಾಗ್ತದೆ, ಕಾರ್ಯ ಬದಲಾಗ್ತದೆ, ಮತ್ತು ಹೆಸರು ಕೂಡ. ಆಖ್ಯ ಅಂದರೆ ಹೆಸರು, ಸಮಾಖ್ಯ ಅಂದರೆ ಅಲ್ಲಿ ಅವುಗಳಿಗೆ ಕೊಟ್ಟಿರುವಂಥ ಹೆಸರುಗಳು. ರೂಪ ಕಾರ್ಯ ಹೆಸರು ಇವೆಲ್ಲ ಬೇರೆ ಬೇರೆ ಆಗ್ತವೆ. ಆದರೆ ಆಕಾಶಸ್ಯ ಭೇದ ಅಸ್ತಿ, ಆಕಾಶದಲ್ಲಿ ಯಾವ ಭೇದಗಳು ಅಲ್ಲ. ಅದು 22ನೇ ಅಂತಸ್ತಿನ ಅಪಾರ್ಟ್ಮೆಂಟಿನ ಆಕಾಶ, ಇದು ಗ್ರೌಂಡ್ ಫ್ಲೋರ್ನ ಆಕಾಶ ಅಂತವೇನು ಇಲ್ಲ. ಎಷ್ಟು ಅಂತಸ್ತಾದ್ರೂ ಕೊಟ್ಟು, ಎಷ್ಟು ಅಪಾರ್ಟ್ಮೆಂಟ್ ಆದರೂ ಕೊಟ್ಟು ಆಕಾಶ ಒಂದೇ. ಆದರೆ ಆ ಅಪಾರ್ಟ್ಮೆಂಟ ಬೇರೆ, ವಿತ್ ಸ್ವಿಮ್ಮಿಂಗ್ ಪೂಲ್. ಗ್ರೌಂಡ್ ಫ್ಲೋರ್ನ ಸ್ವಿಮ್ಮಿಂಗ್ ಪೂಲ್ ಮಾಡೋದಿಲ್ಲ, ಅದು ಸೇಫ್ಟಿ ಅಲ್ಲ. ಟಾಪ್ ಫ್ಲೋರ್ನೊಳಗೆ ಸ್ವಿಮ್ಮಿಂಗ್ ಪೂಲ್ ಮಾಡಿ, ಅಂದ್ರೆ ಆ ಸ್ವಿಮ್ಮಿಂಗ್ ಪೂಲ್ ಹೊಡೆದ್ರೆ ಏಕದಮ್ ಡೈರೆಕ್ಟ್ ನರಕಕ್ಕೆ ನಾವು ಆಕಾಶಕ್ಕೆ ಭೇದ ಇಲ್ಲ ರೀ. ಎಷ್ಟೇ ಅಂತಸ್ ಕಟ್ರಿ, ಎಷ್ಟೇ ಕೋಣೆ ಕಟ್ರಿ, ಆಕಾಶಕ್ಕೆ ಭೇದ ಇಲ್ಲ. ಹೌದು, ಅದಕ್ಕೆ ಆಕಾಶಸ್ಯ ಭೇದ ನಾಸ್ತಿ. ಅದೇ ಪ್ರಕಾರ ತತ್ವಜೀವ, ಎಲ್ಲೆಲ್ಲಿಯೂ ವ್ಯಾಪ್ತನಾದಂತಹ ಈ ಜೀವ, ಅವನು ಕೂಡ ಯಾವ ಭೇದಗಳು ಇಲ್ಲ. ಈ ಜೀವಾತ್ಮ ಸ್ವಲ್ಪ ಬೇರೆ ಇಲ್ಲ ಅಂದ್ರೆ ಪರಮಾತ್ಮ ಅಲ್ವೇ? ಇನ್ನೂ ಇಲ್ಲ, ಸ್ಟೇಜ್ ಬಾಕಿ ಇದೆ. ಅಧಿಕಾರ ಜೀವಾತ್ಮ ತದ್ವಜ್ಜೀವೇಶು ನಿರ್ಣಯ. ಅಲ್ಲಿ ಹೀಗೆ ಆಕಾಶಕ್ಕೆ ಇವು ಅಂಟಿಕೊಂಡಿಲ್ಲ ಅಂತ ನಿರ್ಣಯ ಮಾಡ್ತಿರೋ ಹಾಗೆ ಇಲ್ಲಿ ಕೂಡ ಏನು ನಿರ್ಣಯ ಮಾಡಬೇಕು? ಜೀವನಿಗೆ ಇವು ಅಂಟಿಕೊಂಡಿಲ್ಲ. ಯಥಾಕಾಶೇಕಸ್ಮಿನ್ ಘಟಕರಕ ಘಟಕರಕ ಅಪವರಕಾದಿ ಅಪವರಕಾದಿ ಆಕಾಶಾನ ಆಕಾಶಾನ ಅಲ್ಪತ್ವ ಅಲ್ಪತ್ವ ಅಲ್ಪತ್ವ ಮಹತ್ವ ಅಲ್ಪತ್ವ ಮಹತ್ವ ಆದಿ ರೂಪಾಣಿ ಆದಿ ರೂಪಾಣಿ ವಿದ್ಯಂತೆ ವಿದ್ಯಂತೆ ಯಥಾ ಕಾರ್ಯಂ ಕಾರ್ಯಂ ಉದಕ ಉದಕ ಆಹರಣ ಧಾರಣ ಉದಕ ಆಹರಣ ಧಾರಣ ಉದಕ ಆಹರಣ ಧಾರಣ ಉದಕ ಆಹರಣ ಧಾರಣ ಶಯನಾದಿ ಶಯನಾದಿ ಪೂರ್ಣಮದಃಪೂರ್ಣಮಿದಂಪೂರ್ಣಾತ್ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿಃ. ಹರಿಃ ಓಂ ಶ್ರೀ ಗುರುಭ್ಯೋ ನಮಃ. ಹರಿಃ ಓಂ ಜಯ ಶ್ರೀ ಸದ್ಗುರುನಾಥ ಮಹಾರಾಜ್ ಕೀ ಜಯ.